ಹುಬ್ಬಳ್ಳಿಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಂಗವಾಗಿ ಸ್ವಚ್ಛೋತ್ಸವ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸುಮಾರು 10 ವರ್ಷ ಈಚೆ ರೈಲು ಹಳಿಗಳ ನೈರ್ಮಲ್ಯಕ್ಕೆ ಆದ್ಯತೆ ಇರಲಿಲ್ಲ. ಆದರೆ ಈಗ ಬಹಳಷ್ಟು ಸುಧಾರಣೆಯಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ರೈಲಿನ ಭೋಗಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಎಂದು ಹೇಳಿದ್ದಾರೆ. 15 ವರ್ಷದ ಹಿಂದೆ ಡೌನ್ ದ ಲೈನ್ ಏನ್ ನಾವು ರೈಲ್ವೆ ಪ್ರಾಪರ್ಟಿ ನೋಡ್ತಾ ಇದ್ರಿ, ರೈಲ್ವೆ ಸ್ಟೇಷನ್ಸ್ ನೋಡ್ತಾ ಇದ್ರಿ, ಈಗ ನೋಡ್ತಾ ಇರೋ ಸ್ಟೇಷನ್ಸ್ಗೆ ಬಹಳ ವ್ಯತ್ಯಾಸ ಇರುತ್ತೆ. ಈವನ್ ರನ್ನಿಂಗ್ ಏನು ನಮ್ ಕೋಚಸ್ ಆಗ್ಬಹುದು, ಮತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಕ್ಲೀನ್ಲಿನೆಸ್ ಗೆ ಬಹಳ ಆದ್ಯತೆ ಕೊಟ್ರು. ಮೊದಲು ಫಂಡ್ಸ್ ಇಷ್ಟೊಂದು ಇರ್ತಿದ್ದಿಲ್ಲ ಕ್ಲೀನ್ಲಿನೆಸ್. ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ENHM ಎನ್ವೈರನ್ಮೆಂಟಲ್ ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ, ಸೊ ದಟ್ ಟ್ರೈನ್ ಮತ್ತೆ ಏನು ಟ್ರ್ಯಾಕ್ಸ್ ಇದೆ ಅದರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ 3 ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ. ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಸಕಲ ಜೀವಿಗಳ ತಾಣ ಮಣ್ಣು, ವಿಷಗಳಿಂದ ಆಗುತ್ತಿದೆ ಹುಣ್ಣು. ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೆಳಗರೆ ಈಗ ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಶುಭಾಶಯಗಳನ್ನು ನಮ್ಮೆಲ್ಲ ಕೇಳುಗರಿಗೂ ಕೂಡ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಅಂತಾರಾಷ್ಟ್ರೀಯ ಕಾಫಿ ದಿವಸವನ್ನು ಪ್ರತಿ ವರ್ಷವೂ ಕೂಡ ಕಳೆದ 11 ವರ್ಷದಿಂದ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಕಾಫಿಗೂ ಕರ್ನಾಟಕಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧವೂ ಕೂಡ ಇದೆ. ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಾಫಿಯ ಬೆಳೆಯನ್ನು ಮಾಡ್ತಾ ಇರುವಂತಹ ಏಕೈಕ ರಾಜ್ಯ ಅಂತ ಹೇಳಿದರೆ ಅದು ಕರ್ನಾಟಕ ರಾಜ್ಯ. ಅದರಲ್ಲೂ ಕೂಡ ನಮ್ಮ ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಈ 3 ಜಿಲ್ಲೆಗಳಲ್ಲಿ ಅತ್ಯಧಿಕವಾಗಿ ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಈ ಅಂತಾರಾಷ್ಟ್ರೀಯ ಕಾಫಿ ದಿವಸ ಅಂತ ಅಂದ್ರೆ ಏನು, ಕಾಫಿಯ ಮಹತ್ವ ಏನು, ಅಂತಾರಾಷ್ಟ್ರೀಯ ಕಾಫಿ ದಿವಸವನ್ನು ಯಾಕೆ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಕಾಫಿಗೆ ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ಭಾರತೀಯ ಕಾಫಿ ಮಂಡಳಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಶ್ವ ಕಾಫಿ ದಿವಸವನ್ನು ಪ್ರತಿ ವರ್ಷವೂ ಆಚರಣೆಯನ್ನು ಮಾಡಲಾಗುತ್ತೆ, ಯಾವತ್ತು ಮಾಡಲಾಗುತ್ತೆ ಮತ್ತು ಆ ದಿವಸನೇ ಯಾಕೆ ಮಾಡಲಾಗುತ್ತೆ? ವಿಶೇಷವಾಗಿ ವಿಶ್ವ ಕಾಫಿ ದಿನೋತ್ಸವದಲ್ಲಿ ಬೆಳೆಗಾರರಿಂದ ಬಳಕೆದಾರರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಥವಾ ಶುಭಾಶಯಗಳು. ಮೊದಲಿಗೆ 2014 ಅಂತಾರಾಷ್ಟ್ರೀಯ ಕಾಫಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಕಾಫಿ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಕಮಾಡಿಟಿ, ಯಾವುದು ವಿಶ್ವದಲ್ಲಿ ಟ್ರೇಡ್ ಆಗುವಂಥ ಕಮಾಡಿಟಿ, ಪೆಟ್ರೋಲ್ ಆಯಿಲ್ ಬಿಟ್ಟರೆ ಕಾಫಿ ಒಂದು ಅತ್ಯದ್ಭುತವಾದ ಒಂದು ಕಮಾಡಿಟಿ. ಸೊ ಅದಕ್ಕೆ ಒಂದು ಮನ್ನಣೆಯನ್ನು ಕೊಡಬೇಕು ಮತ್ತು ಅದು ವಿಶ್ವವ್ಯಾಪಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 2014 ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಕ್ಟೋಬರ್ 1 ವಿಶ್ವ ಕಾಫಿ ದಿನೋತ್ಸವನ ಆಚರಣೆ ಮಾಡಬೇಕು ಅಂತ ಮಾಡಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಈ ವರ್ಷ ಸಸ್ಟೈನಬಿಲಿಟಿ ವಿತ್ ಮಾಸ್ ರೀಚಿಂಗ್ ಅನ್ನೋದು ಒಂದು ಅವ್ರದ್ದು ಕಾನ್ಸೆಪ್ಟ್. ಸೊ ಅದ್ರ ಜೊತೆಗೆ ಭಾರತೀಯ ಕಾಫಿ ಮಂಡಳಿ, ನಾವು ಯಾವುದನ್ನೇ ಒಂದು ಸಭೆಯನ್ನ ಒಂದು ನಮ್ಮ ಕಾಫಿ ಮಂಡಳಿ ಆಚರಿಸ್ತಿದ್ದು, ಆದರೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳನ್ನ ಸುಮಾರು 12-13 ರಾಜ್ಯಗಳಲ್ಲಿ ವಿಶ್ವ ಕಾಫಿ ದಿನೋತ್ಸವದ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ವಾಕ್ ಫಾರ್ ಕಾಫಿ ಅಂತ ಅಥವಾ ವಾಕ್ ವಿತ್ ಕಾಫಿ ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲ ರಾಜ್ಯಗಳಲ್ಲಿ ಆಯೋಜಿಸಿದ್ದೀವಿ. ಅದು ಕಾಫಿ ಮಂಡಳಿ ಅದರ ನೇತೃತ್ವವನ್ನು ವಹಿಸಿದೆ. ಆವತ್ತೇನಿರುತ್ತೆ ಅಂದರೆ ಆ ಕಾರ್ಯಕ್ರಮಗಳಲ್ಲಿ ರಾಜ್ಯಗಳಲ್ಲೂ ನಡೆಯುತ್ತೆ, ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ, ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ. ಸೊ ಅಲ್ಲಿ ಏನು ನಾವೊಂದು ಥೀಮ್ ಇಟ್ಕೊಂಡಿದ್ದೀವಿ ಅಂದರೆ ಒಬ್ಬರು ಕಾಫಿಯ ಬಗ್ಗೆ ಡಾಕ್ಟರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಹೇಳ್ತಾರೆ. ಅದೇ ರೀತಿ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಕ್ರೀಡಾಪಟು ಏನು ಮಾಡ್ತಾರೆ, ಅವರು ಒಂದು ಇನ್ಸ್ಪೈರಿಂಗ್ ಟಾಕ್ಗಳನ್ನು ಯೂತ್ಸಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಜೋಡಣೆ ಕೊಡ್ತಾರೆ. ಅದೇ ರೀತಿ ಒಬ್ಬರು ಕಾಫಿಯಲ್ಲಿ ಏನಾದರೂ ಸಾಧನೆ ಮಾಡಿದ ವ್ಯಕ್ತಿ ಆ ಸಭೆಯಲ್ಲಿ ಇರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಒಂದು ವಿನೂತನವಾದ ಪ್ರಯತ್ನ. ಮತ್ತೆ ನಾವು ಎಲ್ಲರನ್ನ ಬೆಳೆಗಾರರಿಂದ ಬಳಕೆದಾರರನ್ನ ರೀಚ್ ಆಗುವಂತೂ ಇದು ಒಂದು ಮಾಸ್ ಮೂವ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮದೇ ಆದ ಒಂದು ಟೀ ಶರ್ಟ್ಗಳನ್ನ ಎಲ್ಲ ಹಾಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಿದ್ದೀವಿ. ವಿಶೇಷವಾಗಿ ಬೆಂಗಳೂರಿನಲ್ಲಿ MG Road ಕಬಾನ್ ಪಾರ್ಕ್ ಒಳಗಡೆ ಬಂದು ವಿಧಾನಸೌಧದ ಮುಂದೆ ಬಂದು ಕಾಫಿ ಮಂಡಳಿಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಕಾಫಿ ಮಂಡಳಿಯಲ್ಲಿ ಒಂದು ಆ ದಿನದ ನೆನಪಿಗಾಗಿ ಮತ್ತು ಮುಂದಿನ ದಿವಸಗಳಲ್ಲಿ ಕಾಫಿಯನ್ನ ಸಾಮಾನ್ಯ ಜನರಿಗೆ ತಲುಪೋ ಉದ್ದೇಶ ಇಟ್ಕೊಂಡು ಒಂದು ಕಿಯೋಸ್ಕ್ ಅನ್ನ ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಮಾಲ್ ಕಿಯೋಸ್ಕ್, ಅಲ್ಲಿ ಯಾರು ಬೇಕಾದ್ರೂ ಬಂದು ಒಂದು ನಿಂತು ಕಾಫಿ ಕುಡಿಯಂತ ಒಂದು ಕಿಯೋಸ್ಕ್ ಮಾಡೆಲ್, ಅದು ಈ ದೇಶಾದ್ಯಂತ ಮುಂದಿನ ದಿವಸಗಳಲ್ಲಿ ಅದು ಮಾಡೆಲ್ ಆಗಿ ಫ್ರಾಂಚೈಸಿ ಮಾಡೆಲ್ ಕನ್ವರ್ಟ್ ಆಗುತ್ತೆ. ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಈ ಬಾರಿ ಜೋಡಿಸಿದೀವಿ. ಹೀಗೆ ಕಾಫಿ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ತಾವೊಬ್ರು ಈ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಈ ಕಾಫಿ ದಿವಸ ಅನ್ನುವಂಥದ್ದು ಕಾಫಿಯನ್ನ ಉತ್ತೇಜನ ನೀಡಲಿಕ್ಕೆ ಮತ್ತೆ ಅದನ್ನು ಬೆಳೆಯಲಿಕ್ಕೆ ಹೇಗೆ ಪ್ರೋತ್ಸಾಹದಾಯಕವಾಗಿ ಅನಿಸುತ್ತೆ? ಒಂದು ಈ ರೀತಿಯ ಕಾರ್ಯಕ್ರಮ ಏನಾಗುತ್ತೆ, ಇದು ಕನೆಕ್ಟ್ ಬಿಟ್ವೀನ್ ಗ್ರೋಯರ್ಸ್ ಅಂಡ್ ಕನ್ಸ್ಯೂಮರ್ಸ್, ಬೆಳೆಗಾರರಿಂದ ಬಳಕೆದಾರರಿಗೆ ಒಂದು ಕನೆಕ್ಟ್ ಆಗುವ ಕಾರ್ಯಕ್ರಮ. ಹೌದು, ಇಂಥ ಕಾರ್ಯಕ್ರಮದಲ್ಲಿ ನಾವು ಕಾಫಿಯಲ್ಲಿ ಆಗುತ್ತಿರುವ ಏನೇನು ಬದಲಾವಣೆಗಳು ಅದರ ಬಗ್ಗೆ ಎಲ್ಲ ಸಾಕಷ್ಟು ಡಿಸ್ಕಷನ್ ಆಗುತ್ತೆ. ಮತ್ತೆ ಬಳಕೆದಾರರಿಗೆ ಒಂದು ವಿಶ್ವಾಸವನ್ನು ಕ್ರಿಯೇಟ್ ಆಗುತ್ತೆ. ಮಾರುಕಟ್ಟೆ ವಿಸ್ತರಣೆ ಮಾಡಬೇಕು ಅಂದರೆ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕಾಗತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಬಹುಶಃ ಈ ವರ್ಷ ನಾವು ಈ ಕಾರ್ಯಕ್ರಮ ವಿಶೇಷವಾಗಿ ರೂಪಿಸೋದು ಕಾರಣ ಏನು ಅಂದರೆ, ನಮ್ಮ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ ಬಾಳೆಹೊನ್ನೂರಿನಲ್ಲಿ 100 ವಸಂತಗಳನ್ನು ಪೂರೈಸ್ತಾ ಇದೆ. ಆ ಪೂರೈಸಿಕೆ ಪೂರಕವಾಗಿ ನಾವು ಒಂದು ವಿಜ್ಞಾನಿಗಳಿಗೆ ಮತ್ತೆ ಬೆಳೆಗಾರರಿಗೆ ಒಂದು ಈ ಸಂಸ್ಥೆಗೆ ನೀಡಿರುವ ಕೊಡುಗೆಯನ್ನ ಗೌರವಿಸುವ ಉದ್ದೇಶದಿಂದ ಇವತ್ತು ವಾಕ್ ವಿತ್ ಕಾಫಿ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ. ನಮ್ಮ ದೇಶಕ್ಕೆ ಕಾಫಿ ಬಂದಂತಹ ಒಂದು ಕತೆ ಏನಿದೆಯೋ ಇದು ಬಹಳ ರೋಚಕವಾದಂತಹ ಕತೆ. ಅಲ್ಲಿಂದ ಕಾಫಿಯ ಒಂದು ಪಯಣ ಪ್ರಾರಂಭ ಆಗುತ್ತೆ. ಅದನ್ನೊಂಚೂರು ನೆನಪು ಮಾಡ್ಕೋಬಹುದು ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ? ಖಂಡಿತ, ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಜನರಿಗೂ ಗೊತ್ತಿರೋ ವಿಚಾರ ಅಂದ್ರೆ 1616 ಭಾರತಕ್ಕೆ ಕಾಫಿಯನ್ನ ಚಂದ್ರದ್ರೋಣ ಪರ್ವತಕ್ಕೆ ತಂದಿರೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅದು ಒಂದು ಕಾಲ್ಪನಿಕ ಕತೆ ಅಂತಾನೂ ಹೇಳ್ತಾರೆ. ಮತ್ತೆ ಅದನ್ನ ಇಟ್ಕೊಂಡು ನಾವು ಮಾರುಕಟ್ಟೆಯ ವಿಸ್ತೀರ್ಣವನ್ನು ಅಥವಾ ಆ ಇದನ್ನ ಥೀಮ್ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಕಲ್ಕಟ್ಟದಿಂದ ಕಾಫಿ ಬೇರೆ ದೇಶಕ್ಕೆ ವಿದೇಶಕ್ಕೆ ರಫ್ತಾಗಿದೆ ಅಂತ ಈ ರೀತಿ ಮಾಹಿತಿಗಳು ಇದೆ. ಆದರೆ ಆ ಏನು ನಮ್ಮ ಕಾಲ್ಪನಿಕ ಕತೆ ಇದೆ ಅದು ಇವತ್ತು ನಮಗೆ ಸ್ವಲ್ಪ ಯಾವ್ದಾದ್ರು ಒಂದು ಪ್ರಾರಂಭ ಅಂತ ಇರುತ್ತೀವಲ್ಲ, ಆ ಪ್ರಾರಂಭ ಅಂತೂ ಆಗಿರೋ ಸತ್ಯ. 16th ಸೂಫಿ ಸಂತರು ಕಾಫಿಯನ್ನ 7 ಕಾಫಿ ಬೀಜಗಳನ್ನು ತಂದು ಚಿಕ್ಕಮಗಳೂರು ಚಂದ್ರದ್ರೋಣ ಪರ್ವತದಲ್ಲಿ ಆ ಗಿಡಗಳ ಪ್ರಾರಂಭ ಆಗಿ ಇವತ್ತು 7 ಏನು ಬೀಜಗಳಿಂದ 700,000 ಟನ್ ನಾವು ಬೆಳಿಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದೀವಿ ಕಾಫಿ ಮಂಡಳಿ. 2047 ಸ್ವತಂತ್ರ ಬಂದು 100 ಆಗುತ್ತೆ. 100 ನಾವು 700,000 ಟನ್ ಕಾಫಿಯನ್ನು ಬೆಳೆದು ನಮ್ಮ ಬೆಳೆಗಾರರು ವಿಜ್ಞಾನಿಗಳು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅನ್ನೋ ಇಟ್ಕೊಂಡು ಮತ್ತೆ ಅದರಿಂದ ರಫ್ತು ವಹಿವಾಟಿನಲ್ಲಿ ಸುಮಾರು 50,000 ವಿದೇಶಿ ವಿನಿಮಯ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಆ ರೀತಿಯಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 100 ವರ್ಷ ಒಂದು ನಮಗೆ ಇತಿಹಾಸ ಆದರೆ ಭವಿಷ್ಯವನ್ನ ನಾವು ಕಟ್ಟಬೇಕಾಗತ್ತೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಯುವಕರಿಗೆ ಒಂದು ಆತ್ಮವಿಶ್ವಾಸವನ್ನು ಕಟ್ಟಬೇಕಾಗತ್ತೆ. ಏನು 100 ವರ್ಷದ ಇತಿಹಾಸವನ್ನು ಇಟ್ಕೊಂಡು ಮುಂದಿನ 100 ವರ್ಷಕ್ಕೆ ಭವಿಷ್ಯವನ್ನು ಕಟ್ಟುವ ಒಂದು ಫೌಂಡೇಶನ್ ಏನಂತೀವಿ ಅದನ್ನ ಈ 100 ವರ್ಷದ ಇದರಲ್ಲಿ ನಾವು ಅದನ್ನ ಹಾಕೊಳ್ಳೋ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನವೆಂಬರ್ನಲ್ಲಿ 100 ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಬಾಳೆಹೊನ್ನೂರಿನಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ಅನೇಕ ಮಾಹಿತಿಗಳು ರೈತರಿಗೆ ಸಿಗುತ್ತೆ. ನಮ್ಮ ದೇಶದಲ್ಲಿ ಕಾಫಿಯನ್ನ ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ, ಎಷ್ಟು ವಿಸ್ತೀರ್ಣದಲ್ಲಿ ಕಾಫಿಯ ಪ್ರದೇಶ ಇದೆ? ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಸುಮಾರು 10 ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ 70% ಕಾಫಿಯನ್ನು ಬೆಳೀತಾ ಇದ್ದೀವಿ. ಅದು ಬಿಟ್ಟರೆ ತಮಿಳುನಾಡು, ಕೇರಳ, ಅವ್ರದ ಕೊಡುಗೆನೂ ಇದೆ. ಅದೇ ರೀತಿ ಇತ್ತೀಚೆಗೆ ಆಂಧ್ರದಲ್ಲಿ ಕಾಫಿ ತುಂಬಾ ಅದರ ವ್ಯಾಪ್ತಿ ಚೆನ್ನಾಗಾಗ್ತಾ ಇದೆ. ಸುಮಾರು ಆಂಧ್ರದಲ್ಲೇ 1.5 ಲಕ್ಷ ಸಾವಯವ ರೈತರಿದ್ದಾರೆ. ಸಾವಯವ ರೈತರಿದ್ದಾರೆ, ಯಾಕೆಂದ್ರೆ ಅರಕು ಕಾಫಿ ಅಂತ ಇವತ್ತು ಬ್ರ್ಯಾಂಡ್ ಆಗಿರೋದು, ಅದನ್ನ ಬ್ರ್ಯಾಂಡು ಮತ್ತೆ ಅದರ ಕ್ವಾಲಿಟಿಯನ್ನ ಪ್ರೊಸೆಸಿಂಗ್ ಅಲ್ಲಿ ಅತ್ಯುತ್ತಮ ಮಾಡಿ ಇವತ್ತು ಅದಕ್ಕೆ ಒಂದು ಅದರದೇ ಆದ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿದರೆ ಆಂಧ್ರ ಸರ್ಕಾರ ಸುಮಾರು 400 ಎಕರೆಯಲ್ಲಿ ಒಂದು ಕಾಫಿ ಹಬ್ ಅನ್ನು ಮಾಡಬೇಕು ಅಂತ ಅಲ್ಲಿಯ ಮುಖ್ಯಮಂತ್ರಿಗಳು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಜಿಲ್ಲಾಧಿಕಾರಿ ಇಲ್ಲಿ ಬಂದು ಮೊನ್ನೆ 3 ದಿವಸ ಸ್ಟಡಿ ಮಾಡಿ ಹೋಗಿದ್ದಾರೆ. ಅಂದ್ರೆ ನಾರ್ತ್ ಈಸ್ಟ್ ಅಲ್ಲೂ ಇದೆ. ನಾವು ಇತ್ತೀಚೆಗೆ ನಾಗಾಲ್ಯಾಂಡ್ಗೆ ಹೋಗಿದ್ದೆ, ನಾಗಾಲ್ಯಾಂಡ್ ಅಲ್ಲೂ ಕಾಫಿಯ ವ್ಯಾಪ್ತಿ ಇದೆ, ಬೆಳೀತಾ ಇದ್ದಾರೆ. ಆದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಿದಾಗ ನಾವು 1 ಲಕ್ಷ ಹೆಕ್ಟೇರ್ ಕಾಫಿಯನ್ನು ಪ್ರದೇಶವನ್ನು ಕೊಡ್ತೀವಿ, ಕಾಫಿ ಮಂಡಳಿ ವಿಸ್ತೀರ್ಣಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೊಡಬೇಕು ಅಂತ ಕೇಳಿದ್ದಾರೆ. ಇದೇ ರೀತಿ ಒರಿಸ್ಸಾದಲ್ಲಿದೆ. ಹಾಗೆ ಕಾಫಿಯ ವ್ಯಾಪ್ತಿ ಸುಮಾರು 10-12 ರಾಜ್ಯಗಳಲ್ಲಿದೆ. ಆ ರಾಜ್ಯಗಳಲ್ಲಿ ಸುಮಾರು 4.5 ಲಕ್ಷ ರೈತರು ಇದ್ದಾರೆ. ಅದು ಈಗ ನೀವು ವಿಸ್ತೀರ್ಣ ಅಂದಾಗ ಅದು ಈಗ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಡಿಮೆ ಇದೆ ನನ್ನ ಹತ್ರ, ಯಾಕೆಂದ್ರೆ ವಿಸ್ತೀರ್ಣ ಈಗ ಎಕ್ಸ್ಟೆನ್ಷನ್ ಆಗಿರೋದು, ಕೆಲವು ಮಾಹಿತಿಗಳು ಇಲ್ಲ. ಆದ್ರೆ 4.5 ಲಕ್ಷ ರೈತರಂತೂ ನಾವು ಇವತ್ತು ಕಾಫಿಯನ್ನ ಬೆಳೀತಾ ಇದ್ದೀವಿ. ಈ ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದ ಕೊಡುಗೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾ? ಖಂಡಿತ, ಕಾಫಿ ಪ್ರಾರಂಭ ಆಗಿದೆ ಕರ್ನಾಟಕದಿಂದ. ಹಾಗೆ ಕರ್ನಾಟಕದಲ್ಲಿ ಕೊಡಗು ಬಹಳ ಮುಂಚೂಣಿಯಲ್ಲಿದೆ, ಅಂದ್ರೆ ಕಾಫಿಯನ್ನ ಬೆಳೆಯುವ ಜಿಲ್ಲೆಗಟ್ಟದಲ್ಲಿ ಕೊಡಗು ಮುಂಚೂಣಿಯಲ್ಲಿದೆ. ಅದೇ ರೀತಿ ಚಿಕ್ಕಮಗಳೂರು ಇದೆ, ಅದೇ ರೀತಿ ಹಾಸನ ಜಿಲ್ಲೆಯೂ ಇದೆ. ಈ 3 ಜಿಲ್ಲೆಗಳಿಂದ ಸುಮಾರು 70% ಕಾಫಿಯನ್ನ ನಾವು ಬೆಳೀತಾ ಇದ್ದೀವಿ ಇಡೀ ದೇಶದಲ್ಲಿ. ಶೇಕಡಾ 70%ರಷ್ಟು ಉತ್ಪಾದನೆ ಈ 3 ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಎಕ್ಸ್ಪೋರ್ಟ್ 70% ಆಗುತ್ತೆ. ಒಟ್ಟಾರೆ ವಹಿವಾಟು ಲೆಕ್ಕ ಹಾಕಿದಾಗ ಬರೀ ನಾವು ಕರ್ನಾಟಕಕ್ಕೆ 10,000 ಕೋಟಿ ಒಟ್ಟು ಕಾಫಿಯಲ್ಲಿ ವಹಿವಾಟು ಆಗುತ್ತೆ. 10,000 ಕೋಟಿ, ಬಹಳ ದೊಡ್ಡ ಒಂದು ದೊಡ್ಡ ಮೊತ್ತ ವಹಿವಾಟಿದು. ಇಷ್ಟೆಲ್ಲ ದೊಡ್ಡ ವಹಿವಾಟನ್ನ ಇಟ್ಕೊಂಡಿರ್ತಕ್ಕಂಥ ಕಾಫಿ ಬೆಳೆಯನ್ನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೆ? ನಾನು ಹೇಳಿದೆ, ಈಗ ನಾವು 100 ವರ್ಷ ಒಂದು ಸಂಪೂರ್ಣ ಮಾಡಿದೀವಿ. ರಿಸರ್ಚ್ ಸೆಂಟರ್ ಅಲ್ಲಿ 100 ವರ್ಷ ಆಯ್ತು ಪ್ರಾರಂಭ ಆಗಿ, ಇನ್ನು 100 ವರ್ಷಕ್ಕೆ ಒಂದು ಕಾರ್ಯಯೋಜನೆಯನ್ನು ಹಾಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾದ ಒಂದು ಏನು ಫೌಂಡೇಶನ್ ಅಂತೀವಿ ಅದನ್ನ ಹಾಕುವ ಪ್ರಯತ್ನಗಳು ನಡೀತಾ ಇದೆ. ಹೇಳಿದ ತಕ್ಷಣ 7 ಲಕ್ಷ ಆಗಲ್ಲ. ಇವತ್ತು 3.5 ಲಕ್ಷ ಟನ್ ಕಾಫಿಯನ್ನು ನಾವು ಬೆಳೀತಾ ಇದ್ದೀವಿ ಭಾರತದಲ್ಲಿ. 7 ಲಕ್ಷ ಟನ್ ಬೆಳಿಬೇಕು ಅಂದ್ರೆ ನಾವು ನಮ್ಮ ರೈತರಿಗೆ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು, ಮತ್ತೆ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ಗಳನ್ನು ಕೊಡಬೇಕು, ವೈಜ್ಞಾನಿಕ ಸಪೋರ್ಟ್ಗಳನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ಮಣ್ಣಿನಿಂದ ಮಾರುಕಟ್ಟೆಯವರೆಗೂ ನಾವು ಕೆಲಸವನ್ನ ನಿಗದಿ ಮಾಡಿದ್ದೀವಿ ಏನೇನು ಮಾಡಬೇಕು ಅಂತ. ಉದಾಹರಣೆಗೆ ಮಣ್ಣಿನಿಂದ ಅಂದಾಗ ಮಣ್ಣನ್ನ ನಮ್ಮ ವಿಜ್ಞಾನಿಗಳು ಬಂದು ಕೆಲವು ಹಳ್ಳಿಗಳಿಗೆ ಬಂದು ಮಣ್ಣನ್ನ ಟೆಸ್ಟ್ ಮಾಡ್ತಾರೆ. ಸೊ ಈ ವರ್ಷ ನಾವು 100 ವರ್ಷ ಆಗಿರೋದ್ರಿಂದ 100 ಕಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ಯಶಸ್ವಿಯನ್ನು ಆಗಿದ್ದೀವಿ. 100 ಸ್ಯಾಂಪಲ್ಗಳನ್ನು 100 ಊರುಗಳಲ್ಲಿ ಮಾಡಬೇಕು ಅಂತ. ಸೊ ಅದರ ಮುಖಾಂತರ ರೈತರಿಗೆ ಒಂದು ಟೆಕ್ನಿಕಲ್ ಸಪೋರ್ಟ್ ಅಥವಾ ವೈಜ್ಞಾನಿಕ ಸಲಹೆಗಳು ನಮ್ಮ ವಿಜ್ಞಾನಿಗಳು ಕೊಡ್ತಾರೆ. ಸೊ ಅದೇ ರೀತಿ ನೀವು ಲೀಫ್ ಅನಲೈಸೇಷನ್ ಎಲೆಗಳನ್ನು ಅನಲೈಸ್ ಮಾಡುವಂತ ನಮ್ಮಲ್ಲಿ ಒಂದು ಲ್ಯಾಬೊರೇಟರಿ ಇದೆ. ಸೊ ಆ ಲ್ಯಾಬೊರೇಟರಿ ಮುಖಾಂತರ ಕೆಲವು ಪ್ರಗತಿಪರ ಕೃಷಿಕರು ಎಲೆಯನ್ನ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಇದೆ ಅದನ್ನ ಸರಿ ಮಾಡ್ಕೊಳ್ತಾರೆ. ಅದೇ ರೀತಿ ಇವತ್ತು ನಾವು ವಿಯೆಟ್ನಾಮಲ್ಲಿ ಹೆಕ್ಟೇರಿಗೆ ಇಷ್ಟು ಕಾಫಿಯನ್ನು ಬೆಳಿತೇವೆ, 6 ಟನ್ ಬೆಳೀತಾರೆ ಅಂತೆಲ್ಲ ಕೇಳ್ಬಿಟ್ಟಿದ್ದೀವಿ. ವಿಯೆಟ್ನಾಮಿಗೆ ಕಾಫಿ ಕೃಷಿಯನ್ನು ಹೇಳ್ಕೊಟ್ಟವರೇ ಭಾರತದ, ಅದು ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರ. ಇವತ್ತು ನಾವು ಯಾಕೆ ಬೆಳೀತಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಾವು ಆ ಕ್ಲೋನಲ್ ಅಂದ್ರೆ ಚಿಗುರಿನಲ್ಲಿ ಒಂದು ಗಿಡಗಳನ್ನು ಮಾಡಿ ಅದನ್ನ ನಾವು ರೈತರಿಗೆ ಹಂಚ್ತಾ ಇದ್ದೇವೆ. ಆದ್ರೆ ಇವತ್ತು ನಮ್ಮಲ್ಲಿ ಅಷ್ಟು ಪ್ರೊಡಕ್ಟಿವಿಟಿ ಮಾಡೋದಕ್ಕೆ ಡಿಮಾಂಡ್ ಇರೋಷ್ಟು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾವು ಎಫ್ಪಿಒಗಳ ಮುಖಾಂತರ ಅಥವಾ ರೈತ ಉತ್ಪಾದನಾ ಕೇಂದ್ರಗಳ ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಮಾಡಿ ಪ್ರೈವೇಟ್ ಅಂಡ್ ಪಾರ್ಟಿಸಿಪೇಷನ್ ಅಲ್ಲಿ ಆ ಗಿಡಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಮಾಡಿ ಅದನ್ನ ಎಲ್ಲ ರೈತರಿಗೆ ಹಂಚಬೇಕು ಅಂತ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲೂ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಮುಂದಿನ ವರ್ಷ ಜೈನ್ ಸಂಸ್ಥೆಯ ಸಹಯೋಗದಿಂದ ಟಿಶ್ಯೂ ಕಲ್ಚರ್ ಕಾಫಿಯನ್ನು ಬಿಡುಗಡೆ ಮಾಡ್ತೀವಿ. ಸೊ ಅದಕ್ಕೆ ಪೂರಕ ಸಿದ್ಧತೆಗಳಾಗಿದೆ, ಟ್ರಯಲ್ಗಳಾಗಿದೆ. ಸೊ ಒಟ್ಟಾರೆಯಾಗಿ 7 ಲಕ್ಷ ಟನ್ ಬೆಳಿಬೇಕು ಅಂದರೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಬರೀ 7 ಲಕ್ಷ ಟನ್ ಬೆಳೆಯೋದಲ್ಲ, ಅದರಲ್ಲಿ ಇವತ್ತು 3% ನಾವು ಸ್ಪೆಷಾಲಿಟಿ ಕಾಫಿ ಉತ್ಪಾದನೆ ಮಾಡ್ತಾ ಇದೆ ಭಾರತ. ಭಾರತದ ರೋಬಸ್ಟಕ್ಕೆ ಉತ್ತಮವಾದ ಬೆಲೆ ಇದೆ, ಪ್ರಪಂಚದ ಯಾವುದೇ ರೋಬಸ್ಟಕ್ಕೆ ಅಷ್ಟು ಬೆಲೆ ಇಲ್ಲ. ಯಾಕೆಂದ್ರೆ ನಾವು ನೆರಳಿನ ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ ಅಂತ. ಅದಕ್ಕೆ ನಾವು ಇವತ್ತು ಅದನ್ನ 3% ಇರೋದನ್ನ ಮುಂದಿನ 2047 ಒಂದು 20% ನಾವು ಸ್ಪೆಷಾಲಿಟಿ ಕಾಫಿಯನ್ನು ಬೆಳೆದ್ರೆ ನಮ್ಮ ರೈತರಿಗೆ ಬೆಲೆಯ ಸಮಸ್ಯೆಗಳು ಬರಲ್ಲ, ಯಾಕೆಂದ್ರೆ ಅದಕ್ಕೆ ಉತ್ತಮವಾದ ಬೆಲೆ ಸಿಗುತ್ತೆ. ಸೊ ಆ ದಿಕ್ಕಿನಲ್ಲೂ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಅನೇಕ ಕಾರ್ಯಯೋಜನೆಗಳು ಹಾಕಿದೆ, ಯಾಕೆಂದ್ರೆ 7 ಲಕ್ಷ ಟನ್ ಬೆಳೆಯೋದೊಂದಿಗೆ ಮಾರುಕಟ್ಟೆಗೂ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಾನು ಹೇಳಿದೆ ನಾವು ಹೇಗೆ ಅಂದ್ರೆ, ಇವತ್ತು ವಿದೇಶಾಂಗ ಮಂತ್ರಿಗಳ ಒಂದು ಅವರ ಡಿಪಾರ್ಟ್ಮೆಂಟ್ ಇಂದ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಕಾಫಿಯನ್ನು ಹೇಗೆ ಮಾರುಕಟ್ಟೆ ಮಾಡಬಹುದು ಎಂಬೆಸಿ ಮುಖಾಂತರ, ಸುಮಾರು 12 ದೇಶಗಳಲ್ಲಿ ವಿದೇಶಾಂಗ ಇಲಾಖೆಯಿಂದ ಒಂದು ಸರ್ವೆ ಆಗ್ತಾ ಇದೆ. ಅಂದ್ರೆ ಅಲ್ಲಿಯ ಕನ್ಸ್ಯೂಮರ್ ಮೆಂಟಾಲಿಟಿ ಏನಿದೆ ಅದನ್ನ ನಾವು ಹೇಗೆ ಸಪ್ಲೈ ಮಾಡೋದು ಅಂತ. ಸೊ ಈ ರೀತಿಯಾದ ಕಾರ್ಯಯೋಜನೆ ಹಾಕೊಂಡು ಕಿಯೋಸ್ಕ್ ಅನ್ನ ನಾವು 1ನೇ ತಾರೀಕು ಓಪನ್ ಮಾಡ್ತೀವಿ ಅಂತ ಹೇಳಿದೆ. ಅದು ನಮ್ಮ ಏನು ಯೋಜನೆ ಇದೆ ಅಂದ್ರೆ, ಅದು ಫ್ರೆಂಚೈಸಿ, ಯಾರು ಬೇಕಾದ್ರೂ ಅದನ್ನು ಫ್ರೆಂಚೈಸಿ ತಗೊಂಡು ಸುಮಾರು ದೇಶದಲ್ಲಿ 10,000 ಕಿಯೋಸ್ಗಳನ್ನು ಮಾಡಬೇಕು ಅಂತಿದೆ. ಅವಾಗ ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ನಮ್ಮ ಸ್ಥಳೀಯವಾದ ಮಾರುಕಟ್ಟೆನೂ ಜಾಸ್ತಿ ಆಗುತ್ತೆ, ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಜಾಸ್ತಿ ಆಗುತ್ತೆ, ಅದರೊಂದಿಗೆ ಕ್ವಾಲಿಟಿನೂ ಮ್ಯಾನೇಜ್ ಮಾಡಂಗಾಗುತ್ತೆ. ಬಟ್ ಎಲ್ಲದಕ್ಕೂ ಒಂದು ಇತ್ತೀಚೆಗೆ ಒಂದು ಚಾಲೆಂಜ್ ಬಂದಿದೆ, ಏನು ಅಂದ್ರೆ EUDR ಅಂತ ಬಂದಿದೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟ್ರೇಷನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಸುಮಾರು 26-27 ಯುರೋಪಿಯನ್ ದೇಶಗಳು ಸೇರಿ ಒಂದು ನಿಯಮವನ್ನ ಮಾಡಿದೆ. 2025 ಡಿಸೆಂಬರ್ ಇಂದ ದೊಡ್ಡ ಬೆಳೆಗಾರರಿಗೆ ಅದು ಪ್ರಾರಂಭ ಆಗುತ್ತೆ. ಏನದು ನಿಯಮ ಅಂದ್ರೆ, ಸಾಮಾನ್ಯವಾಗಿ 2020-25 ರೈತರು ಯಾವುದೇ ಮರಗಳನ್ನ ಕಡಿಮೆ ಮಾಡುವಾಗಿಲ್ಲ. ಉದಾಹರಣೆಗೆ ನಮ್ಮ ತೋಟಗಳಲ್ಲಿ ಒಂದು 2020 15-20 ಮರ ಇದೆ ಅಂದ್ರೆ 2025 ಅವ್ರ ಕ್ವಾಲಿಟಿ ಚೆಕ್ ಮಾಡಿದ್ರೆ ಅದು 25 ಮರಗಿಂತ ಕಡಿಮೆ ಆಗಂಗಿಲ್ಲ. ಯಾಕೆಂದ್ರೆ ಅದು ಅವರು ಏನು ಅಂದ್ರೆ, ನೆರಳಿನ ಆಶ್ರಯದಲ್ಲಿ ಕಾಫಿಯನ್ನ ಬೆಳಿಬೇಕು, ಮತ್ತೆ ಪರಿಸರದಲ್ಲಿ ಆಗ್ತಿರುವ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡಬೇಕು ಅಂತ ಒಳ್ಳೆಯ ದೃಷ್ಟಿಯಲ್ಲೇ ಮಾಡಿದ್ದಾರೆ. ಮೊದಲ ಬಾರಿಗೆ ನಮ್ಗದೊಂದು ಏನೋ ಚಾಲೆಂಜ್ ಅನಿಸ್ತು, ಇನ್ನು ಬೆಲೆ ಏನಾಗ್ಬೋದು ಅಂತ ಒಂದು ಭಯನೂ ಆಯ್ತು. ಆದ್ರೆ ಕಾಫಿ ಮಂಡಳಿ ಯಾವ ರೀತಿ ಯೋಚನೆ ಮಾಡ್ತದೆ, ಅದನ್ನ ಹೇಗೆ ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಎಲ್ಲರೊಂದಿಗೆ ಒಂದು ಸಮಾಲೋಚನೆಗಳನ್ನ ಮಾಡಿಬಿಟ್ಟು ನಾವೇ ಒಂದು ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದೀವಿ. ಸೊ ಅದರಲ್ಲಿ ರೈತರು ಏನಿಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಒಂದು ಬಾರಿ ಅವರ ತೋಟದ ಬೌಂಡ್ರಿ ಸುತ್ತ ಹೋಗಿ ಬಂದ್ಬಿಟ್ಟು ಸಬ್ಮಿಟ್ ಮಾಡಿದರೆ ಅವ್ರದ್ದು ಪಾಲಿಗಾನು ಏನಾಗಿರುತ್ತೆ, ನಮ್ಮ ಆ್ಯಪಲ್ಲಿ ಇರುತ್ತೆ. ಒಂದು ಬಹುಶಃ ಅವ್ರ ಕಾಫಿ ಯುರೋಪ್ ದೇಶಕ್ಕೆ ಹೋಗುತ್ತೆ ಅಂದ್ರೆ ನಾವು ಒಂದು ಬಾರ್ ಕೋಡ್ ಅನ್ನ ಕೊಡ್ತೀವಿ. ಆಕ್ವಿಸ್ ಅಂತ ಒಂದು ಸಂಸ್ಥೆಯೊಂದಿಗೆ ಒಡಂಬಡಿಕೆ ಆಗಿದೆ, ಮತ್ತೆ ಇಸ್ರೋ ಜೊತೆ ಒಡಂಬಡಿಕೆ ಆಗಿದೆ. ಸೊ ಆ ಬಾರ್ ಕೋಡು ಯುರೋಪ್ ದೇಶಕ್ಕೆ ಹೋದಾಗ ಅವರಿಗೇನಾದ್ರೂ ಸಂಶಯ ಬಂದಲ್ಲಿ ಬಾರ್ ಕೋಡ್ ಯಾವ ತೋಟದ್ದು ಅಂತ ನೋಡಿದಾಗ, ಮತ್ತೆ ಆ ತೋಟದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅಂತಾದ್ರೆ ಇಸ್ರೋ ಸಹಕಾರದಿಂದ ಒಂದು ಸ್ಯಾಟಲೈಟ್ ಮ್ಯಾಪ್ ಅದನ್ನ ಗೊತ್ತಾಗುತ್ತೆ, 2020 25 ಅಂತ. ಸೊ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಇದೊಂದು ನಾವು ಹೇಳ್ಕೊಳೋದಲ್ಲ, ಬೇರೆ ಯಾವುದೇ ದೇಶಕ್ಕಿಂತ ನಾವು ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಿ ಇದ್ರಲ್ಲಿ ಮುಂದೆ ಇದ್ದೀವಿ. ಸೊ ಅದು ನಮ್ಮ ಹೆಮ್ಮೆ. ಅದಕ್ಕಾಗಿ ನಾನು ಹೇಳೋದು, ಕಾಫಿ ಮಂಡಳಿ ಯಾವಾಗಲೂ ಈಗ ಬೇರೆ ರೀತಿ ಯೋಚನೆ ಮಾಡುತ್ತೆ, ಬೆಳೆಗಾರರ ಭವಿಷ್ಯವನ್ನ ಚಿಂತೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡುತ್ತೆ, ಬಳಕೆದಾರರಿಗೆ ಅದು ಅನುಕೂಲ ಆಗಿ ಇರಬೇಕು ಅಂತ ಯೋಚನೆ ಮಾಡುತ್ತೆ. ಈ ರೀತಿ ವಿಭಿನ್ನವಾದ ಯೋಚನೆಗಳು ಇಟ್ಕೊಂಡಿದ್ದೀವಿ. ಕಾಫಿ ಅನ್ನುವಂತಹ ಒಂದು ಪಾನೀಯ ಏನಿದೆಯೋ ಇದು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇವತ್ತು ದೃಢವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ದೇಶೀಯ ಮಾರುಕಟ್ಟೆ ಏನಿದೆಯೋ ಇಲ್ಲಿ ಕಾಫಿಯನ್ನು ಬಳಕೆ ಮಾಡುವ ಒಂದು ಪ್ರಮಾಣ ಇದೆಯಲ್ಲ, ಅದರ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಇದು ನಮ್ಮ ದೇಶ ಟೀ ಕನ್ಸ್ಯೂಮಿಂಗ್ ಕಂಟ್ರಿ. ಹೌದು. ಆದರೆ ಇವತ್ತು ಕಾಫಿಯನ್ನು ತಾವು ಹೇಳ್ದಂಗೆ ಆರೋಗ್ಯಕ್ಕೆ ಕನೆಕ್ಟ್ ಆಗ್ತಾ ಇದೆ. ಅದರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅಂತ ಅವರು ಸುಮಾರು 10 ವರ್ಷ ಅದನ್ನು ಸ್ಟಡಿ ಮಾಡಿಬಿಟ್ಟು ಅದು ಆ ಕಾಫಿಯನ್ನು ಕುಡಿಯೋದ್ರಿಂದ ಡಯಾಬಿಟಿಕ್ಕು ಮತ್ತು ಕಾರ್ಡಿಯಾಕು ಮತ್ತು ಲಿವರು ಇದಕ್ಕೆಲ್ಲ ಒಳ್ಳೆಯದು ಅನ್ನೋದು ಒಂದು ಅಂಶ ಬಂದಿದೆ. ಸೊ ಅದನ್ನು ಇಟ್ಕೊಂಡು ಇವತ್ತು ಯಂಗ್ಸ್ಟರ್ಸ್ ಏನಾಗಿದೆ ಅಂದರೆ ಕೆಫೆ ಕಲ್ಚರ್ ಪ್ರಾರಂಭ ಆಗಿದೆ. ಇತ್ತೀಚೆಗೆ ನಾನು ನಾಗಾಲ್ಯಾಂಡಿಗೆ ಹೋಗಿದ್ದೆ, ಕೊಹಿಮಾ ನಗರದಲ್ಲೇ ಸುಮಾರು 30 ಕೆಫೆಗಳಿದೆ, ಅದು ಟೀ ಕನ್ಸ್ಯೂಮಿಂಗ್ ಸ್ಟೇಟು. ಆದರೆ ಇವತ್ತು ಯಂಗ್ಸ್ಟರ್ಸು ಆ ಕಲ್ಚರ್ ಏನು ಕಾಫಿ ಕೆಫೆ ಕಲ್ಚರ್ ಇದೆಯಲ್ಲ ಅಲ್ಲಿ ಕೆಲಸ ಮಾಡ್ತಾರೆ, ಏನು ವರ್ಕ್ ಮಾಡೋಕ್ಕೊಂದು ಅಟ್ಮಾಸ್ಫಿಯರ್ ಆಗುತ್ತೆ. ಸೊ ಅಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಯ ಕಾಫಿಗಳನ್ನು ಅವರು ಕೊಟ್ಬಿಟ್ಟು ಅಲ್ಲಿಯ ಬಳಕೆದಾರರಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿರೋದ್ರಿಂದ ನಾವು ಕಾಫಿ ಮಂಡಳಿಯಲ್ಲಿ ಟ್ರೈನಿಂಗ್ ಗಳನ್ನ ಕೊಡ್ತಾ ಇದೀವಿ. ಏನು ಕೆಫೆ ಯಾವ ತರ ಮಾಡೋದು, ಮತ್ತೆ ಕಾಫಿಯನ್ನ ರೋಸ್ಟಿಂಗ್ ಯಾವ ತರ ಮಾಡೋದು, ಆ ರೀತಿ ಬಂದ ಅನೇಕ ನಾನ್ ಟ್ರೆಡಿಷನಲ್ ಏರಿಯಾ, ಪರ್ಟಿಕ್ಯುಲರ್ಲಿ ನಾವು ಯಾರು ಬೇರೆ ಕಾಫಿ ಕನ್ಸ್ಯೂಮಿಂಗ್ ಅಲ್ಲದ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಹೆಚ್ಚಿನ ಜನ, ಅವರೆಲ್ಲ ವಾಪಸ್ ಹೋಗಿ ಒಂದ ಜಾಬ್ ತಗೊಳ್ತಾರೆ, ಇಲ್ಲ ಕೆಫೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ, ಆಂತರಿಕ ಮಾರುಕಟ್ಟೆಗೆ ತುಂಬಾ ಒಳ್ಳೆಯ ಬೆಳವಣಿಗೆ. ಬಹುಶಃ ನಾವು 2047 ಈಗ 120,000 ಟನ್ ನಾವು ಕಾಫಿಯನ್ನ ಆಂತರಿಕ ಬಳಕೆಯಲ್ಲಿ ಮಾಡ್ತಾ ಇದ್ದೀವಿ. ನಾವು 3.5-4 ಲಕ್ಷ ಟನ್ ಅನ್ನ ನಾವು 2047 ಭಾರತದಲ್ಲಿ ಅದನ್ನ ರೀಚ್ ಆಗ್ತೀವಿ ಅನ್ನೋ ನನ್ನ ಒಂದು ಮಹತ್ವದ ಆಕಾಂಕ್ಷೆ, ಮತ್ತೆ ಅದನ್ನ ರೀಚ್ ಆಗ್ತೀವಿ ಅಂತ ಎಲ್ಲ ನಂಬಿಕೆನೂ ಇದೆ. ಈ ಕಾಫಿ ಬಳಕೆಗೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ, ಸ್ವಲ್ಪ ಕಾಫಿ ಕಲಬೆರಕೆ ಆಗ ಅಂತದ್ದು, ಮತ್ತೆ ಅದು ನಾವು ಸೇವನೆಯನ್ನ ಮಾಡಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಇದ್ರ ಬಗ್ಗೆ ಏನಾದರೂ ಮಂಡಳಿ ಗಮನ ಹರಿಸ್ತಾ ಇದೆ? ಒಂದು ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂದ್ರೆ ಕಾಫಿ ಟೀ ಮಾಡಿದಷ್ಟು ಸುಲಭ ಅಲ್ಲ. ಹೌದು, ಅದನ್ನ ಪ್ರಿಪರೇಷನ್ನೇ ಒಂದು ಟೆಕ್ನಿಕ್, ಕಲೆ. ಅದನ್ನ ನಾವು ಕಾಫಿ ಮಂಡಳಿಯಲ್ಲಿ ಈಗ ನಾವು ಕಾಫಿನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನ ಟ್ರೈನಿಂಗ್ ಗಳನ್ನ ಎಲ್ಲಿ ಬೇಕಾದ್ರೂ ಕೊಡ್ತಾ ಇದೀವಿ. ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಪ್ರಪಂಚದ ಎರಡನೇ ಅತ್ಯುತ್ತಮ ಕಾಫಿ ಅಂತ ಆಗಿದೆ. ಐರಿಷ್ ಕಾಫಿ ಬಿಟ್ರೆ ಇದೇ ಸೆಕೆಂಡ್ ಬೆಸ್ಟ್ ಕಾಫಿ. ಆದ್ರೆ ಅದನ್ನ ನಾವು ಮಾಡೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ನಾವು ಕಾಫಿ ಮಂಡಳಿ ಏನಾಗಿದೆ, ಏನಾದರೂ ಒಂದು ಮಾಡಿ ಫಿಲ್ಟರ್ ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಒಂದು ಮೆಕನೈಸ್ಡ್ ವೇ, ಈಗ ಹೇಗೆ ಎಕ್ಸ್ಪ್ರೆಸೋ ಮಿಷಿನ್ ಇಟಲಿಯಿಂದ ಬರುತ್ತೆ, ಅದೇ ರೀತಿ ಭಾರತೀಯ ಫಿಲ್ಟರ್ ಕಾಫಿ ಒಂದು ನಿರ್ದಿಷ್ಟವಾದ ಗುಣಮಟ್ಟವನ್ನ ಮಾಡಿಕೊಳ್ಳುವಂತ ಒಂದು ಮಿಷಿನ್ ಅನ್ನ ಮಾಡಿಬಿಟ್ಟು ಅದನ್ನ ವಿದೇಶಗಳಿಗೆ ಕಳಿಸಬೇಕು ಅಂತ ಯೋಚನೆ ಮಾಡಿದೆ. ಅಂದ್ರೆ ಫಿಲ್ಟರ್ ಕಾಫಿ ರುಚಿಯನ್ನ ನೋಡಿದವರು ಅವ್ರು ಯಾವತ್ತೂ ಅದನ್ನ ಮರೆಯಕ್ಕಾಗಲ್ಲ. ಹಾಗಾಗಿ ಕಾಫಿಯಲ್ಲಿ ಗುಣಮಟ್ಟ ಒಂದು, ಮತ್ತೆ ಚಿಕೋರಿ ಮಿಕ್ಸ್ ಆಗುತ್ತೆ. ಸೊ ಚಿಕೋರಿ ಮಿಕ್ಸ್ ಆಗೋದ್ರಿಂದ ನಿಮ್ಗೆ ಕಾಫಿಯಲ್ಲಿ ಪ್ಯೂರ್ ಕಾಫಿ ಮತ್ತೆ ಚಿಕೋರಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ. ಯಾಕಂದ್ರೆ ಚಿಕೋರಿ ಏನಕ್ ಮಾಡ್ತಾರೆ ಅಂದ್ರೆ, ಒಂದು ಅದು ಕಮರ್ಷಿಯಲ್ ಆಗಿ ಕಪ್ಪೇಜ್ ಜಾಸ್ತಿ ಬರಬೇಕು ಅಂತ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಪ್ಪ ಬರಬೇಕು ಅಂತ ಮಾಡ್ತಾರೆ. ಆದ್ರೆ ನಾವು ಕಾಫಿ ಮಂಡಳಿಯಲ್ಲಿ ಯಾವುದೇ ಕಾಫಿಯನ್ನು ಮಾರಿದ್ರೆ ಚಿಕೋರಿಯನ್ನ ನಾವು ಮಾಡೋದಿಲ್ಲ, ಪ್ಯೂರ್ ಕಾಫಿಯನ್ನು ಮಾರ್ತೀವಿ. ಆದ್ರೆ ಅತ್ಯುತ್ತಮವಾದ ಬಳಕೆದಾರರು ನಮ್ಮ ಕಾಫಿ ಮಂಡಳಿಗೆ ಇಂಡಿಯನ್ ಕಾಫಿ ಹೌಸ್ ಬಂದು ಕುಡಿಯೋದನ್ನು ನೋಡ್ತೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಭಾರತ ದೇಶದ ಕಾಫಿ ಬೆಳೆಗಾರರು ಏನಿದ್ದಾರೋ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವರು. ನಮಗೆ ಮೇಲ್ನೋಟಕ್ಕೆ ಇವರು ಬೆಳೆಗಾರರು ಅಂತ ಹೇಳಂತ ಅನ್ಸುತ್ತೆ, ಪ್ಲಾಂಟರ್ಸ್ ಅಂತ ಹೇಳಂತ ಅನ್ಸುತ್ತೆ. ಆದರೂ ಬದಲಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ತುಂಬಾ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಮಂಡಳಿ ಹೇಗೆ ತಯಾರಿಯನ್ನು ಮಾಡ್ತಾ ಇದೆ, ಆಲೋಚನೆಯನ್ನು ಮಾಡ್ತಾ ಇದೆ? ತಾವು ಸರಿಯಾಗಿ ಹೇಳಿದ್ರಿ, ಕಾಫಿ ಬೆಳೆಗಾರರು ಅಂದ ತಕ್ಷಣ ಎಲ್ಲರಿಗೂ ಸಮಾಜದಲ್ಲಿ ಏನಿದೆ ಅಂದ್ರೆ ಅವರೆಲ್ಲ ಶ್ರೀಮಂತರು ಅನ್ನೋದು. ಆದ್ರೆ ಒಂದು ಡಾಟಾ ತಗೊಂಡ್ರೆ 95% ಸಣ್ಣ ಬೆಳೆಗಾರರಿರೋದು. ನಾನು ಆಂಧ್ರದಲ್ಲಿ ಹೇಳಿದೆ, 1.5 ಲಕ್ಷ ಜನ ಬೆಳೆಗಾರರಿದ್ದಾರೆ. ಎಷ್ಟಿದೆ ಅಂದ್ರೆ ಅವರಿಗೆ ಎರಡು ಎಕರೆ ಅಷ್ಟೇ ಇರೋದು. ಅಂದ್ರೆ ಅವರ ಭವಿಷ್ಯವನ್ನ ಬದುಕನ್ನ ಅದರಲ್ಲಿ ಕಟ್ಕೊಂಡಿದ್ದಾರೆ ಕಾಫಿಯಲ್ಲಿ. ಅವರಿಗೆ ಬೇರೆ ಇದಿರ್ಲಿಲ್ಲ, ಇನ್ಕಮ್ ಇರಲಿಲ್ಲ. ಈಗ ಆ ರೀತಿಯ ಸಣ್ಣ ಬೆಳೆಗಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಮತ್ತೆ ನೀವು ಏನು ಸಮಸ್ಯೆಗಳು ಅಂತ ಕೇಳಿದ್ರಿ, EUDR ಬಗ್ಗೆ ಹೇಳಿದೆ, ಅದೊಂದು ಚಾಲೆಂಜ್ ಇತ್ತು. ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗ್ತಿವೆ ಅನ್ನೋ ನಂಬಿಕೆ ಇದೆ. ಇನ್ನು ವೆದರ್, ಹವಾಮಾನ ಈ ವರ್ಷ ಅಂತೂ ನಾವು ನೋಡಿದ್ವಿ, 100 ದಿವಸ ಸತತವಾದ ಮಳೆ. ಯಾವಾಗ ಮಳೆ ಬೇಕು ಅವಾಗ ಮಳೆ ಇರಲ್ಲ, ಯಾವಾಗ ಮಳೆ ಬೇಡ ಅವಾಗ ಮಳೆ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳು, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಇದಕ್ಕೆಲ್ಲ ನಾವು ಒಂದು ಕಾರ್ಯಯೋಜನೆ ಮಾಡ್ಕೊಂಡಿದೀವಿ. ಅಂದ್ರೆ ಒಂದು ನಾವು ಇನ್ಶೂರೆನ್ಸ್ ಅನ್ನ ಕಾಫಿಗೆ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದೊಂದಿಗೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬೆಳೆ ವಿಮೆ ಬೇರೆ ಹೇಗೆ ಅಡಿಕೆ ಮತ್ತು ಕಾಳುಮೆಣಸಿಗಿದೆ ಹಾಗೆ ಕಾಫಿಯಲ್ಲಿ. ಅಂದ್ರೆ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಕಾಫಿಗೆ ಸಂಬಂಧಪಡಲ್ಲ ಸಾಮಾನ್ಯವಾಗಿ. ಸೊ ಅವ್ರ ಕಾಂಟ್ರಿಬ್ಯೂಷನ್ ನಾರ್ಮಲಿ ಬೇರೆ ಕ್ರಾಪ್ ಅಲ್ಲಿ ಕೊಡ್ತಾ ಇದ್ದಾರೆ, ಕಾಳುಮೆಣಸು ಅಡಿಕೆಯಲ್ಲಿ. ಕೇಂದ್ರ ಸರ್ಕಾರ ಒಂದು ಪಾಲು ಕೊಟ್ರೆ ರಾಜ್ಯ ಸರ್ಕಾರ ಒಂದು ಪಾಲು, ರೈತರ ಪಾಲು 5% to 7% ಇರುತ್ತೆ. ಇಲ್ಲಿ ನಮ್ಗೆ ಏನು ಅಂದ್ರೆ ರೈತರ ಪಾಲು ಕೊಡಬೇಕು ಅಂತಾದ್ರೆ ಈ ರಾಜ್ಯ ಸರ್ಕಾರ ಏನಾದರೂ ನಮ್ಗೆ ಅದ್ರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿದ್ರೆ ಆ ಇನ್ಶೂರೆನ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಇಲ್ಲದಿದ್ರೆ ರೈತರಿಗೆ ಜಾಸ್ತಿ ಹೊರೆ ಬೀಳುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ವಿನಂತಿಸ್ತೇವೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರವನ್ನ ಒಪ್ಪಿಸ್ತೇವೆ ಅಂತ ಒಂದು ನಂಬಿಕೆ ಇದೆ. ಸೊ ಅದೊಂದು ಇನ್ಶೂರೆನ್ಸ್ ಬಂದ್ರೆ, ಬೆಳೆ ವಿಮೆ ಬಂದ್ರೆ ಬೆಳೆ ಪರಿಹಾರ ಸಿಕ್ಕುತ್ತೆ. ಈ ಮಳೆ ಆದಾಗ ಮತ್ತೆ ಅತಿವೃಷ್ಟಿ ಅನಾವೃಷ್ಟಿಗೆ ಒಂದು ಪರಿಹಾರವನ್ನು ಸಿಕ್ಕುತ್ತೆ, ಅದೊಂದು. ಮತ್ತೆ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆ, ಆನೆ ಮತ್ತು ಮಾನವ ಸಂಘರ್ಷ ಅಥವಾ ಬೇರೆ ಬೇರೆ ಇದೆ, ಅನೇಕ ಸಾವುಗಳಾಗ್ತಾ ಇದೆ ಕಾಫಿ ನಾಡಿನಲ್ಲಿ. ಅದಕ್ಕೆ ಏನ್ ಮಾಡಬೇಕು ಅಂತ ನಾವೊಂದು ಯೋಚನೆ ಮಾಡಿ, ನಮ್ಮ ಸುರೇಂದ್ರ ವರ್ಮಾ ಅಂತ ಆನೆ ಬಗ್ಗೆ ಸಾಕಷ್ಟು 20 ವರ್ಷದಿಂದ ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಜ್ಞಾನ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಈಗ ಏಷ್ಯನ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೆಳೆಗಾರನೊಂದಿಗೆ ಇಟ್ಕೊಂಡು ಮಾಡಬೇಕು ಅಂತ, ಅದಿನ್ನೂ ಪೂರ್ಣ ಆಗಿಲ್ಲ. ರಾಜ್ಯ ಸರ್ಕಾರವನ್ನು ಕೇಳಿದ್ವಿ ಅದರೊಳಗೆ ಯಾರನ್ನ ಬಿಡಿ ಅಂತ. ಬಟ್ ಈ ಬಾರಿ ನಾವು ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಸೆಮಿನಾರ್ ಇಟ್ಕೊಂಡಿದೀವಿ. ಕೇರಳದಲ್ಲಿ ಟಾಸ್ಕ್ ಫೋರ್ಸ್ ಹೆಡ್ ಅನ್ನು ಅದಕ್ಕೆ ಇನ್ವೈಟ್ ಮಾಡಿದೀವಿ. ಸೊ ಯಾಕೆಂದ್ರೆ ಏನು ಪರಿಹಾರ ಮಾಡಬಹುದು, ಯಾಕೆಂದ್ರೆ ನಾವು ಅದನ್ನ ಎಲ್ಲವನ್ನೂ ಪರಿಹಾರ ಮಾಡಕ್ಕೆ ಆಗುತ್ತೆ ಅಂತಿಲ್ಲ, ಪ್ರಿವೆಂಟಿವ್ ಏನ್ ಮಾಡಬಹುದು, ಅದರಿಂದ ರೈತರ ಪ್ರಾಣ ಹೇಗೆ ಉಳಿಸಬಹುದು ಅನ್ನೋ ಪ್ರಯತ್ನಗಳಲ್ಲಿ ಕಾಫಿ ಮಂಡಳಿ ಸ್ವಲ್ಪ ಒಂದು ಹೆಜ್ಜೆಯನ್ನು ಹಾಕಿದೆ. ಕಾಫಿ ತೋಟಗಳಲ್ಲಿ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕಾರ್ಮಿಕರ ಕೊರತೆ. ಇದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದು ಯಾಂತ್ರೀಕರಣದಲ್ಲಿ, ಇದ್ರ ಬಗ್ಗೆ ಏನಾದರೂ ಆಲೋಚನೆಗಳು ನಡೀತಾ ಇದಾವೆ? ಒಂದು, ನಮಗೆ ಕಾಫಿಯಲ್ಲಿ ಕಾರ್ಮಿಕರ ಅವಲಂಬನೆ ಜಾಸ್ತಿ ಇದೆ. ಹೌದು, ಅಲ್ಲಿ ಶಾರ್ಟೇಜ್ ಆಫ್ ಲೇಬರ್ ಇದೆ. ಸೊ ಇದಕ್ಕೆ ನಾವು ಕಾಫಿ ಮಂಡಳಿಯಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂದರೆ ಮೆಕನೈಸೇಷನ್ ಯಾವ ರೀತಿ ಮಾಡಬಹುದು ಅಂತ. ಅದಕ್ಕೆ ರೇಗೀಸ್ ಅಂತ ತಮಿಳ್ನಾಡಲ್ಲಿ ಸುಮಾರು 140 ಎಕರೆ ಇದೆ, ಅವರು 5 ಕಾರ್ಮಿಕರೊಂದಿಗೆ ಆಗ ತೋಟವನ್ನು ನಿರ್ವಹಣೆ ಮಾಡ್ತಿದ್ದಾರೆ. 5 ಕಾರ್ಮಿಕ ಅದು ಹಾರ್ವೆಸ್ಟಿಂಗ್ ಬಿಟ್ಟು. ಸೊ ಅವರನ್ನ ನಾವು ಅಡ್ವೈಸರ್ ಆಗಿ ತಗೊಂಡಿದ್ವಿ ಕಾಫಿ ಮಂಡಳಿ. ಈಗ ಚಟ್ಟಳ್ಳಿ ಮತ್ತು ಬಾಳೆಹೊನ್ನೂರಲ್ಲಿ ಒಂದು ಮಾಡೆಲ್ ಬ್ಲಾಕ್ ಮಾಡ್ತಾ ಇದೀವಿ. ಅಂದ್ರೆ ಯಾರೇ ರೈತರು ಮುಂದೆ ಎಕ್ಸ್ಟೆನ್ಷನ್ ಅವ್ರು ಮಾಡಬೇಕು ಅಂತಾದ್ರೆ ಅವ್ರು ಇದನ್ನ ಮಾಡೆಲ್ನ ನೋಡ್ಬಿಟ್ರೆ, ಸೊ ಅಲ್ಲಿ ಮಿಷನರಿಗಳು ಇಂಪಾರ್ಟೆಂಟ್ ಆಗುತ್ತೆ. ನಾವು ವೀಡಿಂಗು ಮತ್ತೆ ಇವಕ್ಕೆಲ್ಲ ಏನಾದ್ರೂ ನಮಗೆ ಮಿಷನರಿಗಳು ಬಂದ್ರೆ ಅದಕ್ಕೆ ಸಬ್ಸಿಡಿಗಳನ್ನ ಮುಂದಿನ ದಿವಸಗಳಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದೀವಿ. ಮತ್ತೆ ಹಾರ್ವೆಸ್ಟಿಂಗ್ ತುಂಬಾ ದೊಡ್ಡ ಚಾಲೆಂಜು. ಸುಮಾರು 1.5 to 2,000 crore ಹಣವನ್ನ ಕಾರ್ಮಿಕರಿಗೆ ನಾವು 3 ತಿಂಗಳಲ್ಲಿ ಕೊಡ್ತಿದೀವಿ. ಸೊ ಅದಕ್ಕೆ ನಾವು ಹಾರ್ವೆಸ್ಟಿಂಗ್ ಏನಾದ್ರು ಮಿಷನರಿಗಳಾಗುತ್ತಾ ಅಂತೇಳಿ IIT ಖರಗ್ಪುರ್ ಮತ್ತೆ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಹಾರ್ವೆಸ್ಟಿಂಗ್ ಯಂತ್ರಗಳನ್ನ ತಯಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಮಾಡೆಲ್ಗಳನ್ನ ಅವ್ರು ಮಾಡಿದ್ದಾರೆ, ಸಂಪೂರ್ಣ ಯಶಸ್ಸನ್ನು ಆಗಿಲ್ಲ, ಆದರೆ ಅವ್ರು ಮಾಡೆಲ್ಗಳನ್ನು ಮಾಡಿ ಪ್ರಯತ್ನಗಳನ್ನು ತಾಕ್ತಾ ಇದೆ. ಕಾಫಿ ಮಂಡಳಿ ಆ ದಿಕ್ಕಿನಲ್ಲೂ ಕೆಲಸ ಮಾಡ್ತಾ ಇದೆ. ಇನ್ನು ಇವತ್ತು ಕಾಫಿ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಒಂದು ಬೆಳವಣಿಗೆಯನ್ನು ಹೊಂದಿದೆ ಅಂತ ಹೇಳಿದರೆ ಅದರಿಂದ ನಾವು 1,000 crore rupees ವಿದೇಶಿ ವಿನಿಮಯವನ್ನು ಗಳಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಒಂದು ಕಾರಣ ನಮ್ಮ CCRI, ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆಯೋ, ಬಾಳೆಹೊನ್ನೂರಿನ ಸಮೀಪ, ಅದು ಬಹಳ ಮುಖ್ಯ ಆಗುತ್ತೆ. ಆ ಒಂದು ಸಂಸ್ಥೆ ಈಗ 100 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಂಸ್ಥೆಯ ಕೊಡುಗೆಯ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಖಂಡಿತ, ಯಾಕೆಂದರೆ ನಾವು ನಾಲ್ವಾಡಿ ಕೃಷ್ಣರಾಜ 4ನೇ ಅವರು, ಅವರ ಪ್ರಯತ್ನ ಮತ್ತು ಅವತ್ತಿನ ತೋಟಗಾರಿಕೆ ನಿರ್ದೇಶಕ ಡಾಕ್ಟರ್ ಕೋಲ್ಮನ್ ಅವರ ಪ್ರಯತ್ನದ ಫಲವಾಗಿ ಅವತ್ತು ಎಲೆತುಕ್ಕು ರೋಗ ಬಂದಿದ್ದರಿಂದ ಅಲ್ಲಿ ಬಾಳೆಹೊನ್ನೂರಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಸುಮಾರು 13 variety ಅರೇಬಿಕಾಗಳನ್ನು ನಾವು ರಿಲೀಸ್ ಮಾಡಿದ್ದೀವಿ. ಕಾಫಿ ಮಂಡಳಿ ರಿಲೀಸ್ ಮಾಡಿದೆ, ಅದೇ ರೀತಿ ರೋಬಸ್ಟ 3 varietyಗಳನ್ನು ರಿಲೀಸ್ ಮಾಡಿದೆ. ಒಟ್ಟಾರೆಯಾಗಿ CCRI ವ್ಯಾಪ್ತಿಯಲ್ಲಿ ಸುಮಾರು 5 ರಾಜ್ಯಗಳಲ್ಲಿ ಉಪ ಸಂಶೋಧನಾ ಕೇಂದ್ರಗಳಿದೆ. ಚಟ್ಟಳ್ಳಿಯಲ್ಲಿ ಈಗ ನಾವು ಟಿಶ್ಯೂ ಕಲ್ಚರ್ ಲ್ಯಾಬ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಕ್ಲೈಮೇಟ್ ರೆಸಿಲೆಂಟ್ ವೆರೈಟಿ ಅಂದ್ರೆ ಇತ್ತೀಚಿನಲ್ಲಿ ಹವಾಮಾನದಲ್ಲಿ ಬದಲಾವಣೆ ಆಗುತ್ತಿರೋದಕ್ಕೆ ಅದನ್ನ ತಡೆದುಕೊಳ್ಳುವ ಶಕ್ತಿ ಇರೋ ವೆರೈಟಿಗಳಿಗೆ ಒಂದು ಬ್ಲಾಕ್ ಅನ್ನ ಮಾಡಿ ಅದ್ರ ಬಗ್ಗೆ ಒಂದು ಸೆಂಟರ್ ಅನ್ನ ಮಾಡಿ ಕೆಲಸವನ್ನ ನಿರ್ವಹಿಸಿ, ಅದನ್ನ ಹೇಗೆ ಅಂದ್ರೆ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಜೊತೆಗೆ ಮಾಡಿಕೊಂಡು ಬೆಳೆಗಾರರೊಂದಿಗೆ ಮತ್ತೆ ಯಾರು ಆಸಕ್ತಿ ಇದ್ರೆ ಅವರೊಂದಿಗೆ ಇಟ್ಕೊಂಡು ಆ ಮಾಡೆಲ್ ಅನ್ನ ಮಾಡಿದೀವಿ, ಒಂದು ಡಿವಿಷನ್ ಅನ್ನ ಮಾಡಿದೀವಿ. ಅದೇ ರೀತಿ ನಮಗೆ CCRI ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಅಲ್ಲಿ 100+ ವಿಜ್ಞಾನಿಗಳು ಮತ್ತೆ ನಿರ್ದೇಶಕರು ನಮ್ಮ ಕಾಫಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ನಾವು ನವೆಂಬರ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. 100 ವರ್ಷ ಆಗ್ತಾ ಇದೆ, ಕೇಂದ್ರ ವಾಣಿಜ್ಯ ಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಹಾಗೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಬಂದಾಗ ಮತ್ತೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು, MPಗಳಿರಬಹುದು, ವಿವಿಧ ರಾಜ್ಯದ ಕಾಫಿಗೆ ಏನು ಏರಿಯಾಕ್ಕೆ ಬರ್ತಾರೆ ಆ MPಗಳು ಮತ್ತೆ MLAಗಳು ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ. ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ನಾನು ಹೇಳಿದೆ, 7 lakh tons ನಾವು ಗುರಿಯನ್ನು ಇಟ್ಕೊಂಡಾಗ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳು, ಸುಮಾರು 10 seminars ಆ ಸೆಮಿನಾರ್ಗಳು ಇವೆಲ್ಲದಕ್ಕೂ ಪೂರಕವಾಗಿರುತ್ತೆ. ಹೇಗೆ ಅಂದ್ರೆ ಮತ್ತೆ ಇದ್ರ ಜೊತೆಗೆ ನಾವು ಕಾಫಿ ಮಂಡಳಿಯಲ್ಲಿ ಏನಾದರೂ ಒಂದು ಹೊಸದನ್ನ ಕೊಡಬೇಕು ಅಂತ ಇಟ್ಕೊಂಡು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಹೊಸ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡ್ತೀವಿ. ಮೈಕ್ರೋ ನ್ಯೂಟ್ರಿಯಂಟ್ ಇದುವರೆಗೆ ಕಾಫಿಗಿಲ್ಲ, ಅದನ್ನ ರಿಲೀಸ್ ಮಾಡ್ತಾ ಇದೀವಿ. ಹೊಸ ವೆರೈಟಿ ಕಾಫಿಯನ್ನ ಅರೇಬಿಕಾನ ರಿಲೀಸ್ ಮಾಡ್ತಾ ಇದೀವಿ. ಅದೇ ರೀತಿ ನಾವು ಹೊಸ ಟೆಕ್ನಾಲಜಿಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಮಾಡೆಲ್ ಬ್ಲಾಕ್ಸ್ಗಳು ಅಂದರೆ ರೈತರೇ ಕಾಫಿಯೊಂದಿಗೆ ಬೇರೆ ಬೆಳೆಗಳನ್ನು ಯಾವ ರೀತಿ ಮಾಡೆಲಲ್ಲಿ ಮಾಡಿದ್ದಾರೆ, ಯಶಸ್ವಿ ಆಗಿದ್ದಾರೆ, ಆ ಥರ ಮಾಡೆಲ್ ಬ್ಲಾಕ್ ಮಾಡಿದರೆ ಅಲ್ಲಿಗೆ ಬೆಳೆಗಾರರು ಬಂದು ಯಾವ ರೀತಿ, ಯಾಕೆಂದರೆ ತುಂಬ ಸತಿ ನಮ್ಮ ರೈತರು ಏನು ಮಾಡ್ತಾರೆ ಬ್ಲೈಂಡಾಗಿ ಮಾಡ್ತಾರೆ, ಅಂದರೆ ಸ್ಪೇಸಿಂಗ್ ಎಲ್ಲ ಬಹಳ ಇಂಪಾರ್ಟೆಂಟು. ಸೊ ಎರಡೂ ಕ್ರಾಪ್ ಆಗಲ್ಲ. ಸೊ ಇದನ್ನು ನಾನು ಅಧ್ಯಕ್ಷನಾದ ಮೇಲೆ ಕೇರಳ ತಮಿಳುನಾಡಲ್ಲಿ ಹೋದ್ಮೇಲೆ ಅಲ್ಲಿ ರೈತರನ್ನು ನೋಡಿ ಅವರ ಹೆಸರಲ್ಲೇ ಒಂದು ಬ್ಲಾಕನ್ನು ಮಾಡ್ತಾ ಇದ್ದೀವಿ. ಮತ್ತೆ 100 ರೈತರ ಯಶಸ್ವಿ ರೈತರು ಭಾರತದ, ಅಂದರೆ ಅವ್ರ ಹತ್ರ ಏನಾದ್ರು ಒಂದು ಇಂಪಾರ್ಟೆಂಟ್ ಇರಬೇಕು ಟೆಕ್ನಿಕಲ್ ಆಸ್ಪೆಕ್ಟ್ ಇದ್ದು, ಅವರ ಇದರಲ್ಲಿ ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಕಾರ್ಯಕ್ರಮವನ್ನು ಒಂದು ಸುಂದರವಾಗಿ ಮತ್ತೆ ಮುಂದಿನ 100 ವರ್ಷಕ್ಕೆ ಏನು ಬೇಕು ಅದನ್ನ ಒಂದು ವಿಶ್ವಾಸವನ್ನು ಯುವಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವ ಪ್ರಯತ್ನದ ಫಲವಾಗಿ, ಯಾಕೆಂದ್ರೆ ಯುವಕರು ಮತ್ತೆ ಕೃಷಿಗೆ ಬಂದರೆ ಮಾತ್ರ ಇಲ್ಲಿ ಬದಲಾವಣೆಗಳು ಸಾಧ್ಯತೆಗಳು. ಸೊ ಆ ಬದಲಾವಣೆಗೆ ಪೂರಕವಾಗಿ ಇತಿಹಾಸ 100 ವರ್ಷ ಆಗಿದೆ, ಭವಿಷ್ಯದ 100 ವರ್ಷಕ್ಕೆ ನಾವು ಒಂದು ಅಡಿಗಲ್ಲನ್ನು ಹಾಕ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ಬೋದು. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಬೆಳೆಗಾರರ ಸಂಘಗಳಿದ್ದಾವೆ, ಬೆಳೆಗಾರರ ಒಕ್ಕೂಟವೂ ಕೂಡ ಇದೆ. ಇವ್ರ ಜೊತೆಗೆ ಸಂಯೋಜನೆ ಅಥವಾ ಅವ್ರ ಜೊತೆಗಿನ ಒಂದು ಒಡನಾಟ ಮಂಡಳಿಯದ್ದು ಹೇಗಿದೆ? ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ನಮ್ಮ ಕಾಫಿಯ ಒಂದು ಬೆಳವಣಿಗೆಗಾಗಿ. ಈ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ, ಕಾಫಿ ಬೆಳೆಗಾರ ಸಂಘಟನೆಗಳನ್ನು ನಾವು ಯಾವತ್ತೂ ಬಿಡಬಾರ್ದು. ಯಾಕೆಂದರೆ ಕಾಫಿ ಬೆಳೆಗಾರ ಅಧ್ಯಕ್ಷ ಆಗಬೇಕು ಅಂತ ಕಾಫಿ ಬೆಳೆಗಾರ ಸಂಘಟನೆಯಿಂದನೇ ಬಂದಿದ್ದು, ಅದು ಕೇಂದ್ರ ಸರ್ಕಾರ ಒಪ್ಪಿ ಇವತ್ತು ನಾನು ಅಧ್ಯಕ್ಷನಾದ ಕಾರಣಕ್ಕೆ ಬೆಳೆಗಾರ ಸಂಘಟನೆಗಳು ಪ್ರತಿಯೊಂದು ಹಂತದಲ್ಲೂ ಬೆಳೆಗಾರ ಸಂಘಟನೆಯನ್ನು ವಿಶ್ವಾಸವನ್ನು ತೆಗೆದುಕೊಳ್ತಿದ್ದೀವಿ. ಈಗ ಏನು ಬಾಳೆಹೊನ್ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ, ಎಲ್ಲದಕ್ಕೂ ಒಂದು ಕಮಿಟಿಗಳನ್ನು ಮಾಡಿದ್ದೀವಿ. ಅದಕ್ಕೆ ಆಸಕ್ತರು ಯಾರು ಬೇಕೋ ಅವರು ಅದರಲ್ಲಿ ಇದ್ದಾರೆ. ಅದು ಒಂದು ಮೇನ್ ಪ್ರೋಗ್ರಾಮ್ ಇರಬಹುದು, ಅಥವಾ ಸೆಮಿನಾರ್ಗಳ ಸಬ್ಜೆಕ್ಟ್ ಸೆಲೆಕ್ಷನ್ ಇರಬಹುದು, ಅಥವಾ ಅಲ್ಲಿ ವಸತಿ ಇರಬಹುದು, ಅಥವಾ ಪಾರ್ಕಿಂಗ್ ಇರಬಹುದು. ಪ್ರತಿಯೊಂದಕ್ಕೂ ಬೆಳೆಗಾರರ ಸಂಘಟನೆಗಳ ನಾವು ಸಪೋರ್ಟನ್ನು ತೆಗೆದುಕೊಳ್ತಿದ್ದೀವಿ. ಈಗ ವಾಕ್ ವಿತ್ ಕಾಫಿ ಅಂತ ಏನು ಹೇಳ್ತಿದ್ವಿ, ಅದು ಸಂಘಟನೆಗಳೇ ಮಾಡ್ತಾ ಇರೋದು, ನಾವು ನಿಮಿತ್ತ ಮಾತ್ರ. ಆದರೆ ನಾವು ಒಂದು ಗೈಡ್ಲೈನ್ ಅನ್ನು ಮಾಡಿದ್ದೀವಿ, ಒಂದು ಕಾಫಿ ಮಂಡಳಿ ಗೈಡ್ಲೈನ್ ಅನ್ನು ಮಾಡಿದೆ, ನಾವು ಈ ರೀತಿ ಕಾರ್ಯಕ್ರಮ ಈ ವರ್ಷ ಮಾಡೋಣ ಅಂತ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಬೆಳೆಗಾರ ಸಂಘಟನೆಯ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮುಂದುವರಿಸ್ತಾ ಇದ್ದೀವಿ, ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ. ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಕಾಫಿಯನ್ನು ಬಳಕೆ ಮಾಡತಕ್ಕಂತಹ ಜನಸಾಮಾನ್ಯರಿಗೆ, ಕಾಫಿ ಬೆಳೆಗಾರರಿಗೆ, ಕಾಫಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತಾವು ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದೆ, ಬೆಳೆಗಾರರಿಂದ ಬಳಕೆದಾರರಿಗೆ ನಡೆಯುವ ಇದೊಂದು ಕಾರ್ಯಕ್ರಮ. ಬೆಳೆಗಾರರು ಬಳಕೆದಾರರಿಗೆ ರೀಚ್ ಆಗ್ಬೋದು, ಬಳಕೆದಾರರು ಬೆಳೆಗಾರರಿಗೆ ರೀಚ್ ಆಗುವಂತ ಒಂದು ಕಾರ್ಯಕ್ರಮ. ಅದು ಮಧ್ಯದಲ್ಲಿ ಸಾಕಷ್ಟು ಬರ್ತಾರೆ, ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಕ್ಯೂರರ್ಸ್ ಇರ್ಬೋದು, ಎಕ್ಸ್ಪೋರ್ಟರ್ಸ್ ಇರ್ಬೋದು, ಮತ್ತೆ ಕೆಫೆ ಓನರ್ಸ್ ಇರ್ಬೋದು. ಇವರೆಲ್ಲರ ಸಹಾಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ಇದೆ. ಮತ್ತೆ ಈ ವರ್ಷದ ಕಾರ್ಯಕ್ರಮ ನಮ್ದು ಏನು ಅಂದ್ರೆ ಧ್ಯೇಯವಾಕ್ಯ ವಾಕ್ ವಿತ್ ಕಾಫಿ ಅಂತ. ಅಂದ್ರೆ ಇದು ನಮ್ಮ ಕೇಂದ್ರೀಯ ಸಂಶೋಧನಾ ಕೇಂದ್ರದ 100 ವರ್ಷಗಳ ವಸಂತ ನಡೀತಾ ಇರೋದ್ರಿಂದ ಅದಕ್ಕೆ ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು, ಮತ್ತೆ ಭಾಗವಹಿಸಿ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ಮೆಸೇಜ್ ಅನ್ನು ಕೊಡಬೇಕು. ಕಾಫಿಯಲ್ಲಿ ಇರುವ ಆರೋಗ್ಯದ ಅಂಶಗಳನ್ನು ನಾವು ಹೇಳಬೇಕು. ಅದರಿಂದ ನಮ್ಮ ಮುಂದಿನ ಯುವಕರಿಗೆ ಹೆಚ್ಚು ಪ್ರೇರಣಾದಾಯಕ ಇರುತ್ತೆ, ಮತ್ತೆ ಅವರು ಮತ್ತೆ ಕಾಫಿ ಕೃಷಿಗೆ ಬಂದರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಈ 1 ಅಕ್ಟೋಬರ್ ಏನು ನಡೆಯುತ್ತೆ ಅಂತಾರಾಷ್ಟ್ರೀಯ ಕಾಫಿ ದಿವಸ, ಅದರಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ಹೆಜ್ಜೆಗಳನ್ನು ನಮ್ಮೊಂದಿಗೆ ಹಾಕಿ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಕಾಫಿ ಬಳಕೆಯನ್ನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಾಫಿ ಪ್ರಮೋಷನ್ ಕೌನ್ಸಿಲ್ ಅನ್ನುವಂಥದ್ದು ಒಂದು ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಬೆಳೆಗಾರರು ಏನಿದ್ದಾರೋ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರು ಇದನ್ನು ಹೆಚ್ಚು ಉತ್ತೇಜಿಸ್ತಾ ಇರತಕ್ಕಂಥದ್ದು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮಲ್ಲಿ ಈಗ ಕೊಡಗು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಮತ್ತೆ ಕೇರಳದಲ್ಲಿರ್ಬೋದು, ಈ ಕೆಲವು ಭಾಗಗಳಲ್ಲಿ ನಮ್ಮ ಬೆಳೆಗಾರ ಮಹಿಳೆಯರೇ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ, ಒಂದು ಅದನ್ನು ಪ್ರಮೋಷನ್ ಮಾಡಬೇಕು ಅಂತ. ಆ ದಿಕ್ಕಿನಲ್ಲಿ ಅವರು ಯಾವುದೇ ಸಲಹೆ ಸಹಕಾರಗಳನ್ನು ಕೇಳಿದರೆ ಕಾಫಿ ಮಂಡಳಿಯಿಂದ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಅವರು ಅವರ ವ್ಯಾಪ್ತಿಯನ್ನು ಇನ್ನಷ್ಟು ಹೆಚ್ಚುಕೊಳ್ಳ ಮಾಡಬೇಕು, ಇನ್ನಷ್ಟು ಏನಾದ್ರು ಮಾಡಬೇಕು ಅಂತಂದರೆ ಕಾಫಿ ಮಂಡಳಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ. ಮತ್ತು ಮಹಿಳೆಯರು ವಿಶೇಷವಾಗಿ ಈ ಥರ ಕಾರ್ಯಕ್ರಮವನ್ನು ಮಾಡೋದು ನಾವು ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಅದು ಯಾವಾಗ ಕೃಷಿಯಲ್ಲಿ ಪುರುಷನೊಂದಿಗೆ ಮಹಿಳೆ ಸೇರಿದರೆ ಅದು ಹೆಚ್ಚು ಯಶಸ್ವಿ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವು ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಸಂಪೂರ್ಣ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ತಾವೇ ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಜೊತೆಗೆ ಇವತ್ತು ಕಾಫಿ ಉದ್ಯಮ ಅನ್ನುವಂಥದ್ದು ಎಲ್ಲಿತ್ತು, ಎಲ್ಲಿಗೆ ಬಂದಿದೆ, ಮುಂದಿನ ದಿವಸಗಳಿಗೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಕನಸನ್ನು ಮಂಡಳಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲವುದನ್ನು ಕೂಡ ನಮ್ಮ ಬೆಳೆಗಾರರ ಮುಂದೆ, ನಮ್ಮ ಕೇಳುಗರ ಮುಂದೆ ಎಲ್ಲವುದನ್ನು ಕೂಡ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ತಮಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಗೂ ಧನ್ಯವಾದಗಳು. ಮಧುಸೂದನರವರು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದಿರಿ, ತಮಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಬ್ರಾಯ ಚೊಕ್ಕಾಡಿ ಅವರ ಸಾಹಿತ್ಯವಿರುವ ಪರಿಸರ ಗೀತೆಯನ್ನು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಅನುರಾಧ ಮತ್ತು ಮೌನಿಶ್ ಕುಮಾರ್ ಛಾವಣಿ. ನಮಿಸುವೆನು ತಾಯೆ, ಹಸಿರುಡೆಯ ಶರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ಸಪ್ತವರ್ಣದ ಶರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ. ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ. ಮೃಗ ಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ, ಮೃಗ ಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ. ಸಪ್ತವರ್ಣದ ಸೆರಗ ನೀನು ಹೊರಿರುವೆ, ತಾರೆಗಳ ಪೋಣಿಸುತ್ತ ಮುಳುಗೇರಿಸಿರುವೆ. ಹಾ

ಆಸರೆ ಇರಲು ಬೇಕು ಬೇರೇನು ಸಪ್ತವರ್ಣದ ಸೆರಗ ನೀನು ಹೊದಿರುವೆ ತಾರೆಗಳ ಪೋಣಿಸುತ್ತ ಮುಗಿಗೇರಿಸಿರುವೆ ಸಪ್ತವರ್ಣದ ಸೆರಗ ನೀನು